ತೇಜಸ್ವಿನಾಮಧೀತಮಸ್ತು ಮಾಮಿದ್ವಿಷಾಮಧೀಃ. ಓಂ ಶಾಂತಿ ಶಾಂತಿ ಶಾಂತಿ. ಗಾಯತ್ರಿಯ ಉಪಾಸನೆಯನ್ನ ಹೇಳಿದ ಉಪನಿಷತ್ತು ಆ ಹೃದಯದಲ್ಲಿರತಕ್ಕಂಥ ಭಗವಂತನನ್ನ ಚತುರ್ರೂಪದಿಂದ ಷಟ್ವಿಧವಾಗಿ ಉಪಾಸನೆಗಳನ್ನೆಲ್ಲ ಹೇಳಿ ಆ ಭಗವಂತನ ಐದು ಜನ ಪರಿವಾರ ದೇವತೆಗಳ ಸಹಿತವಾಗಿ ಹೃದಯ ಕಮಲದಲ್ಲಿ ಮತ್ತು ಮೋಕ್ಷಸ್ಥಾನದಲ್ಲಿರತಕ್ಕಂಥ ಭಗವಂತನ ರೂಪವನ್ನ ನಿರೂಪಣೆ ಮಾಡಿ ಆ ಭಗವಂತನ ನಾರಾಯಣ ರೂಪದ ಒಂದು ವಿಶೇಷ ಉಪಾಸನೆ ನೀಡಿದರು. ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನಿತಿ ಶಾಂತ ಉಪಾಸೀತು. ಈ ಮೊದಲನೇ ವಾಕ್ಯ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವುದು ಸಾಮಾನ್ಯವಾಗಿ ಎಲ್ಲರೂ ಇವತ್ತು ಉಲ್ಲೇಖ ಮಾಡತಕ್ಕಂಥ ಎಲ್ಲವೂ ಬ್ರಹ್ಮನೇ, ಬ್ರಹ್ಮನನ್ನು ಬಿಟ್ಟು ಏನೂ ಇಲ್ಲ ಅಂತ ಉಪನಿಷತ್ನಲ್ಲಿ ಹೇಳಿದೆ ಅನ್ನೋದಕ್ಕೋಸ್ಕರ ಈ ವಾಕ್ಯವನ್ನು ಸಾಮಾನ್ಯ ಉಲ್ಲೇಖ ಮಾಡ್ತಾರೆ. ಸರ್ವಂ ಖಲ್ವಿದಂ ಬ್ರಹ್ಮ. ಹಿಂದೆ ಒಂದು ಮಾತು ಬಂದಿತ್ತು, ಗಾಯತ್ರಿ ವಾಯಿ ನಮ್ಮ ಸರ್ವಂ ಭೂತಂ ವೇದಿದಂ ಕಿಂಚ. ಅದನ್ನ ಅರ್ಥ ಮಾಡಿಕೊಂಡ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಬಿಟ್ರೆ ಇದರಲ್ಲಿ ಏನು ಗೊಂದಲ ಇಲ್ಲ. ಇದಂ ಬ್ರಹ್ಮ ಸರ್ವಂ ಖಲು, ಇದಂ ಬ್ರಹ್ಮ ಅಂದ್ರೆ ಈ ಬ್ರಹ್ಮ. ಈ ಬ್ರಹ್ಮ ಅಂದ್ರೆ ಏನು? ಈ ಬ್ರಹ್ಮ ಅಂದ್ರೆ ನಮ್ಮ ಹತ್ತಿರದಲ್ಲಿರುವ ಬ್ರಹ್ಮ, ಭಗವಂತನ ಅನಂತ ರೂಪಗಳಲ್ಲಿ ನಮ್ಮ ಒಳಗೆ ಇರತಕ್ಕಂಥ ಭಗವಂತನ ಅಂತರ್ಯಾಮಿಯಾಗಿ ಒಳಗುತ್ತ ಬ್ರಹ್ಮಾನದ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಎಲ್ಲರಿಗೂ ಭಗವಂತ ಅತ್ಯಂತ ಸಮೀಪದಲ್ಲಿದ್ದಾನೆ. ಆದ್ದರಿಂದ ಅವನನ್ನು ಇದಂ ಬ್ರಹ್ಮ ಅಂತ. ಅದು ಹೌದು, ಅದು ಇದು ದೂರದಲ್ಲೂ ಇದ್ದಾನೆ, ಹತ್ತಿರದಲ್ಲೂ ಇದ್ದಾನೆ, ಅದು ನಮ್ಮ ಹತ್ತಿರದಲ್ಲಿದ್ದಾನೆ, ನಮ್ಮ ಒಳಗೆ ಇದ್ದಾನೆ, ನಮ್ಮ ಅಂತರ್ಯಾಮಿಯಾಗಿದ್ದಾನೆ ಎಂದು ತಿಳ್ಕೊಳ್ಳುವಾಗ ಅದು ಇದಂ ಬ್ರಹ್ಮ. ಈ ಬ್ರಹ್ಮ ಸರ್ವಂ ಅಂದರೆ ಸರ್ವಂ ಅಂದ್ರೆ ಪರಿಪೂರ್ಣ, ವಿಶ್ವ ಸರ್ವ ಅನ್ನೋದಕ್ಕೆ ಅರ್ಥ, ವಿಶ್ವ ವಿಷ್ಣುರುವ ಷಡ್ಕಾರ, ವಿಶ್ವ ಅಂದ್ರೆ ಜಗತ್ತು ಅಂತ ಅರ್ಥ ಅಲ್ಲ, ಪರಿಪೂರ್ಣವಾದ. ಈ ಬ್ರಹ್ಮ ನಮ್ಮ ಹೃದಯದೊಳಗಿರ್ತಕ್ಕಂಥ ಬ್ರಹ್ಮ ಕೂಡ ಅದು ಸರ್ವಗತವಾದ ಬ್ರಹ್ಮನಷ್ಟೇ ಪರಿಪೂರ್ಣ. ಬ್ರಹ್ಮ ಅಂದ್ರೆ ಸರ್ವಗತವಾದ್ದರಿಂದ ಅದೇ ಇದಂ ನನ್ನ ಸಮೀಪದಲ್ಲಿರುವುದರಿಂದ ಇದಂ ಅದು ನನ್ನ ಸಮೀಪದಲ್ಲಿರ್ತಕ್ಕಂಥ ಭಗವಂತನ ರೂಪವೂ ಕೂಡ ಇಡೀ ವಿಶ್ವದಲ್ಲಿ ವ್ಯಾಪಿಸಿದ ಭಗವಂತನ ರೂಪದಷ್ಟೇ ಸರ್ವ ಪರಿಪೂರ್ಣ. ಒಂದು ರೀತಿಯಲ್ಲಿ ನೋಡಬಹುದು, ಇದಂ ಬ್ರಹ್ಮ ನನ್ನ ಹೃದಯದೊಳಗೆ ಇರ್ತಕ್ಕಂಥ ಅಂತರ್ಯಾಮಿಯಾಗಿರ್ತಕ್ಕಂಥ ನನ್ನ ಬಿಂಬರೂಪದ ಬ್ರಹ್ಮವೇ ಸರ್ವ. ಭಗವಂತನ ಎಲ್ಲ ರೂಪಗಳು ಅದರಿಂದ ಭಿನ್ನ, ಭಗವಂತನ ಎಲ್ಲಾ ರೂಪಗಳು ಇದು ಒಂದೇ ಭಿನ್ನ ಅಲ್ಲ. ಅದಾದ್ಮೇಲೆ ಸರ್ವಂ ಖಲು ಇದಂ ಅಂದ್ರೆ ಈ ಜಗತ್ತು ಅಂತ ಅರ್ಥ ಹೇಳಿದರೆ, ಇದಂ ಸರ್ವಂ ಬ್ರಹ್ಮ ಅಂದ್ರೆ ಇದೆಲ್ಲವೂ ಭಗವಂತ ಅಂತಂದ್ರೆ ಎಲ್ಲವೂ ಭಗವಂತನ ಅಧೀನ ಅಂತ. ಎಲ್ಲ ನೀವೇ ಅಂದ್ರೆ ಎಲ್ಲ ನಿಮ್ಮ ಅಧೀನವಾಗಿದೆ ಅಂತ ಸಮರ್ಥ ವ್ಯಕ್ತಿಯನ್ನು ನಾವು ಹಾಗೆ ಅಂತೀವಿ. ಎಲ್ಲ ನೀವೇ, ಎಲ್ಲ ನೀವೇ ಅಂದ್ರೆ ನೀವೇ ಮಾಡಿಕೊಡಬೇಕು, ನೀವು ಮಾಡಲಿಕ್ಕೆ ಸಮರ್ಥ. ಆದರೆ ನಾನು ಒಂದು ಮಾತನ್ನ ಹಿಂದೆ ಹೇಳಿದ್ದೆ ಬೇರೆ ಸಂದರ್ಭದಲ್ಲಿ, ಇದಂ ಅಂತಕ್ಕಂಥ ಮಾತು ಇದಂ ಅಂದ್ರೆ ಈ ಜಗತ್ತು ಅಂತ ಅರ್ಥ. ಇದಂ ಸರ್ವಂ ಬ್ರಹ್ಮ ಅಂದ್ರೆ ಈ ಎಲ್ಲಾ ಜಗತ್ತು ಪರಬ್ರಹ್ಮ ಸ್ವರೂಪ. ಮೂಲಭೂತವಾಗಿ ನನ್ನ ತಕರಾರು ಏನಂದ್ರೆ ಇದಂ ಅನ್ನುವುದಕ್ಕೆ ಅರ್ಥ ಮಾಡುವ ವಿಧಾನವೇ ತಪ್ಪು. ಇದಂ ಅಂದ್ರೆ ಇದು ಅಂತ, ಇದು ಅಂದ್ರೆ ಯಾವುದು? ಅದಕ್ಕೊಂದು ಡೆಫಿನೆಟ್ ಆದ ಅರ್ಥ ಇಲ್ಲ. ವೇದದಲ್ಲಿ ಎಲ್ಲಾ ಕಡೆ ಇದು ಅಂತ ಬಂದ್ರೆ ಏನ್ ಅರ್ಥ ಮಾಡಬೇಕು ಅನ್ನೋದಕ್ಕೆ ಒಂದು ಮೆಥಡಾಲಜಿ ಇದೆ. ಇದು ನನ್ನ ಅನಿಸಿಕೆ. ನಾನು ಹೇಳುದು ವೇದದಲ್ಲಿ ಇದು ಅಂತ ಯಾವ್ದು, ಇದು ಅಂದ್ರೆ ಯಾವಾಗಲೂ ಯಾರಾದ್ರೂ ಯಾವುದಕ್ಕೋಸ್ಕರ ಶಬ್ದವನ್ನು ಬಳಸ್ತಾರೆ? ಇದರಲ್ಲಿರುವ ವಸ್ತು ಇಲ್ಲಿ ಅಂತಾರೆ, ಇದು ಅಂತಾರೆ. ಇಲ್ಲಿ ಅಂದ್ರೆ ಎಲ್ಲಿ? ಅದು ಸಾಪೇಕ್ಷ ಶಬ್ದ. ಎಲ್ಲಿ ನಾವು ಹೇಳ್ತೇವೋ ಅಲ್ಲಿ. ಇಲ್ಲಿ ಅನ್ನೋದಕ್ಕೆ ಒಂದು ಖಚಿತವಾದ ಅರ್ಥ ಇಲ್ಲ. ನಾನು ಇಲ್ಲಿ ಕೂತು ಹೇಳಿದ್ರೆ ನಂದಿ ಅಂತಲ್ಲಿ ಅಂತ, ಅದೇ ಇಲ್ಲಿ ಅನ್ನೋದನ್ನು ಬೆಂಗಳೂರಿನಲ್ಲಿ ಹೇಳಿರಬೇಕು ಅಂತಲ್ಲಿ ಅಂತ, ಮುಂದೆಲ್ಲ ಕೂತು ಹೇಳಿದ್ರೆ ಮುಂದೆ ಅಂದ್ರೆ ಇಲ್ಲಿ ಅನ್ನೋದಕ್ಕೆ ನಾವು ಎಲ್ಲಿದ್ದೇವೆ ಅನ್ನೋದೇ ಅರ್ಥ ಬಂತು. ಅದಕ್ಕೆ ಒಂದು ಖಚಿತವಾದ ಅರ್ಥ ಇಲ್ಲ. ಹಾಗೆ ಇದು ಅಂದ್ರೆ ನಮ್ಮ ಎದುರು ಯಾವುದಿದೆಯೋ ಅದಕ್ಕೊಂದು ಖಚಿತವಾದ ಅರ್ಥ ಇಲ್ಲ. ನಮ್ಮ ಎದುರು ಯಾವುದಿದೆ? ನಮ್ಮ ಎದುರು ಪ್ರಪಂಚ ಇದೆ. ಆದ್ರೆ ಇದಂ ಸರ್ವಂ, ಈ ಎಲ್ಲಾ ಪ್ರಪಂಚವೂ ಬ್ರಹ್ಮ. ನಾನು ಕಾಣುವಂತಹದ್ದು, ನಾನು ಕಾಣದೇ ಇರುವಂತಹದ್ದು ಒಂದೇ ಅಂತ ಈ ಬ್ರಹ್ಮ ದರ್ಶನ ಆಗದವರ ಅರ್ಥ ಇದೆ. ಬ್ರಹ್ಮನನ್ನು ಕಾಣುವವರಿಗೆ ಇದು ಅಂದ್ರೆ ಯಾವುದು? ಅದನ್ನ ಆಚಾರ ಇದಂ ಅಂದ್ರೆ ಅವರು ಒಳಗಿನಿಂದ ವೇದ ಮಂತ್ರದ ದರ್ಶನ ಆಗುವಾಗ ಋಷಿಗಳು ಈ ಭಗವಂತನ ಅಪರೋಕ್ಷ ಸ್ಥಿತಿಯಲ್ಲಿ ಭಗವದ್ ಅನುಭೂತಿಯಲ್ಲಿ ವೇದ ಮಂತ್ರವನ್ನು ಕಾಣ್ತಾರೆ. ಆಗ ಅವರ ಎದುರು ಇರುವಂತಹ ಇದೆ ಯಾವುದು? ಅವರು ಜಗತ್ತಿಗೆ ಬೆನ್ನು ಹಾಕಿ ಭಗವಂತನಿಗೆ ಉಂಟು ಮಾಡಿದ ಇದು ವೇದ ಮಂತ್ರಗಳನ್ನು ಕಾಣ್ತಾರೆ. ಅವರಿಗೆ ಇದು ಅಂದ್ರೆ ಅವರು ಹೇಳ್ತಿರುವಂತಹದ್ದು ಭಗವಂತನ ರೂಪ ಆಗಬೇಕು, ಅದು ಪ್ರಪಂಚ ಆಗುವ ಸಾಧ್ಯ. ಆದ್ರಿಂದ ಪ್ರಾಪಂಚಿಕ ದೃಷ್ಟಿಗಳವರು ಮಾತ್ರವೇ ಇದೆಲ್ಲವೂ ಬ್ರಹ್ಮ ಅಂದ್ರೆ ಈ ಜಗತ್ತೆಲ್ಲವೂ ಬ್ರಹ್ಮ ಅಂತ ಅರ್ಥ ಮಾಡುವುದು ಸಾಧ್ಯ. ಋಷಿಗಳಿಗೆ ಇದು ಅಂದ್ರೆ ಪ್ರಪಂಚ ಅಲ್ಲ, ಇದು ಅಂದ್ರೆ ಭಗವಂತ. ಅದರಿಂದ ಸರ್ವಂ ಕಲ್ವಿದಂ ಬ್ರಹ್ಮ ಅಂತಂದಾಗ ಇದು ಅಂದ್ರೆ ನನ್ನ ಹತ್ತಿರದಲ್ಲಿ ಇರುವ ಭಗವಂತ. ಇದು ಭಗವಂತನ ವಾಸ್ತವಿಕವಾಗಿ ಈ ಮಂತ್ರವನ್ನ ಹೇಳಿದವರು ಯಾರು ಪ್ರಾರಂಭದಲ್ಲಿ ಈ ಮಂತ್ರದ ಇಡೀ ಉಪನಿಷತ್ತಿನ ಈ ಛಂದೋಪನಿಷತ್ತಿನ ಮೂಲ ಋಷಿ ರಮಾದೇವಿ ಹೇಳಿದ್ದಾರೆ. ಇದು ರಮೆ ಹೇಳಿರ್ತಕ್ಕಂಥ ಮೊದಲು ಹಯಗ್ರೀವರು ಪರಿತ ಭಗವಂತ ಹೇಳಿದ, ಆಮೇಲೆ ಎರಡನೇ ಇದು ರಮಾದೇವಿ ಭಗವಂತನನ್ನ ಸ್ತೋತ್ರ ಮಾಡಿದಂತಹ ಮಂತ್ರ ಇದು ಅಂತ. ಹಾಗಾಗಿ ಇದಮ್ಮ ಅಂತಂದ್ರೆ ನನ್ನ ಪಕ್ಕದಲ್ಲಿರುವಂತಹ ಅವರ ಸಮೀಪದಲ್ಲಿರುವಂತಹ ಇದಂ ಬ್ರಹ್ಮ ಸರ್ವ ಇದೇ ಸರ್ವಸ್ವ, ಇದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ ಅವರು. ಅಲ್ಲಿ ಇದಂ ಈ ಜಗತ್ತೇ ಅಂತ ಅರ್ಥ ಮಾಡಿದರೆ ಆ ಮಂತ್ರ ದ್ರಷ್ಟಾರನಿಗೆ ನಾವು ಅನ್ಯಾಯ ಮಾಡಿದಾಗ ಅದು ಲಕ್ಷ್ಮೀದೇವಿ ಇರಲಿ, ಒಬ್ಬ ಅಪರೋಕ್ಷ ಜ್ಞಾನಿಯಾದ ಋಷಿ ಇರಲಿ, ಅವರು ಇದಂ ಹೇಳುವಾಗ ಇದು ಅಂದ್ರೆ ಅವರು ಕಣ್ಣು ಮುಂದೆ ಇರುವ ಭಗವಂತ ಯಾವುದೂ ಆಗುತ್ತ ಎಲ್ಲಿ ಭಗವಂತ ಅನ್ನುವಂತ ಕೊಡುವುದಿಲ್ಲ. ಯಾಕಂದ್ರೆ ಅಪರೋಕ್ಷ ಜ್ಞಾನಿಗಳು ಪ್ರಪಂಚದ ಬಗ್ಗೆ ಮಾತಾಡಬಹುದು, ಅಂತಹ ಸಂದರ್ಭದಲ್ಲಿ ಇದಂ ಅಂದ್ರೆ ಪ್ರಪಂಚ ಅಂತ ಅರ್ಥ ಮಾಡುತ್ತೆ. ಯಾಕಂದ್ರೆ ಇದಂ ಜಗತ್ತು ಅಂತಿದ್ರೆ ಅದೇ ಪ್ರಪಂಚವೇ. ಆದ್ರೆ ಇದಂ ಬ್ರಹ್ಮ ಅಂತಿದ್ದಾಗ ಜಗತ್ತು ಈ ಬ್ರಹ್ಮ ಅಂತ, ಜಗತ್ತು ಬ್ರಹ್ಮ ಅಂತ ಇದಂ ಅನ್ನೋದನ್ನ ಬೇರ್ಪಡಿಸಿ ಇದಂ ಸರ್ವ ಈ ಎಲ್ಲ ಅಂದ್ರೆ ಅವರು ಕಣ್ಣು ಮುಂದೆ ಇರುವುದು ಇನ್ನು ಬ್ರಹ್ಮ ಸಾಕ್ಷಾತ್ಕಾರ ಆದವರ ಅರ್ಥ ಇದೆ. ಹಾಗಾಗಿ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದಕ್ಕೆ ಈ ಜಗತ್ತು ಪರಬ್ರಹ್ಮ ಸ್ವರೂಪ ಅನ್ನುವ ಅರ್ಥ. ದೇಹ ನಾನಾಸ್ತಿ ಕಿಂಚನಾದ್ರೆ ಈ ಜಗತ್ತಿನಲ್ಲಿ ಏನು ನಿಂತವಂತಿಲ್ಲ ಅನ್ನುವ ಅರ್ಥ. ಇದೆಲ್ಲ ಪ್ರಾಪಂಚಿಕ ಅರ್ಥ ಇದೆ. ಭಗವದ್ ಅನುಭೂತಿಯಿಂದ ಕಂಡಾಗ ಈ ಅರ್ಥ ಅದುವುದೇ ಸಾಧ್ಯ. ಅವರು ಭಗವದ್ ಅನುಭೂತಿಯಿಂದ ಆ ಋಷಿಗಳಾಗ್ಲಿ ಅಥವಾ ಇದರ ಮೂಲ ದೃಷ್ಟಿಯಾಗಿರ್ತಕ್ಕಂಥ ರಮಾದೇವಿ ಆಗ್ಲಿ ಒಳ್ಳೇನು ಹೇಳ್ತಾರೆ, ಇದಂ ಬ್ರಹ್ಮ ನನ್ನ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಭಗವಂತ. ಅವನು ಪರಿಪೂರ್ಣ ಬೃಹತ್ ಎಲ್ಲ ಕಡೆ ತುಂಬಿರುವವನು ಮತ್ತು ಸರ್ವ ಪರಿಪೂರ್ಣನಾದ ಮತ್ತು ರಮಾದೇವಿ ನನಗೆ ಎಲ್ಲವೂ ಅವನೇ ಇರ್ತಾನೆ. ಸಹಜ ಅಲ್ವಾ? ಸರ್ವಂ ನನಗೆ ಎಲ್ಲವೂ ಸರ್ವಂ ಸರ್ವಸ್ವ ಭಗವಂತನೇ. ಭಗವಂತನ ಬಿಟ್ಟು ಯಾವುದೂ ಇಲ್ಲ ನನಗೆ. ಸರ್ವಂ ಕಲ್ವಿದಂ ಬ್ರಹ್ಮ ಇದು ಯಾವಾಗ ರಮಾದೇವಿ ಹೇಳೋದು? ಶ್ರುತಿ ಗೀತಾ ಅಂತ ಭಾಗವತದಲ್ಲಿ ಬರುತ್ತೆ. ಪ್ರಳಯ ಕಾಲದಲ್ಲಿ ಯಾರು ಇಲ್ಲದೆ ಇದ್ದಾಗ ಗಂಡನನ್ನು ಕುರಿತು ಸ್ತೋತ್ರ ಮಾಡುವಂತಹ ಒಂದು ಕೃತಿ. ಇಬ್ಬರೇ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ಹೇಳೋರು, ನಾರಾಯಣ ಕೇಳೋರು, ಇದು ಯಾರು ಇಲ್ಲೇ ಇಲ್ಲ. ಹಾಗಾದ್ರೆ ಆವಾಗ ಹೇಗೆ ಉಪಾಸನೆ? ತಜ್ಜಲಾದಿತೇ ಶಾಂತ ಉಪಾಸೀತ. ಇದು ಬಹಳ ಮಹತ್ವ. ತಜ್ಜಲ ಅನ್ನುವುದಕ್ಕೆ ಆಚಾರ್ಯರಿಗಿಂತ ಮೊದಲು ಅರ್ಥ ಮಾಡುವವರೆಲ್ಲ ಕೆಟ್ಟ ಅರ್ಥ ಏನು ಅಂತ ಒಂದು ಬೇರೆ ಅರ್ಥ ಮಾಡಿದ್ರು. ತಜ್ಜತ್ವಾದ ತಲ್ಲತ್ವಾದ ಗಗನತ್ವಾದ ತಜ್ಜಲ ಅಂತ ಶಂಕರಾಚಾರ್ಯರು ಆಚಾರ್ಯ ಭಾಷ್ಯ ಬರೀದಿದ್ರು ಅವರ ಕಡೆಯವರೆಲ್ಲ ಮಾಡುವ ಅರ್ಥ ಹೀಗೆ ಭಗವಂತನನ್ನು ಜಲ ವಿಚಿತ್ರ ಶಬ್ದ ಭಗವಂತನನ್ನ ತದ್ ಆ ಸರ್ವಗತವಾದ ಬ್ರಹ್ಮನನ್ನ ಜಲ ಅನ್ನುವಂತ ಉಪಾಸನೆ. ಜಲ ಅನ್ನಂದ್ರೆ ಏನು ಅಂದ್ರೆ ಪ್ರಾಚಿ ಅಂತ ಅರ್ಥ. ಜ ಅಂದ್ರೆ ಅವನಿಂದ ಇದು ಹುಟ್ಟಿದೆ. ಜನಕ ಅಂತ ಎಲ್ಲ ಸೃಷ್ಟಿ ಮಾಡಿದಂತಹ ಜನಕ ಸರ್ವಜನಕ. ಆಮೇಲೆ ತಲ್ಲತ್ವ ಎಲ್ಲ ಮಗುವಿನಲ್ಲಿ ಲಯಗೊಂಡದ್ರಿಂದ ಅವನಲ್ಲ ಎಲ್ಲವೂ ಅವರಿಂದ ಜನಿಸಿದ್ರಿಂದ ಅವನು ಜ ಜ ಇದು ಲ ಜ ಅಂದ್ರೆ ಜನಕ ಅಲ್ಲ ಅಂದ್ರೆ ಲಯಕಾರಣ. ಆಮೇಲೆ ತನತ್ವ ಧನಾಂಚೇಷ್ಟ ಆಮೇಲೆ ಹುಟ್ಟಿ ಸಾಯೋ ಮಧ್ಯಕ್ಕಾಗಲಿ ಅದರಿಂದ ಇದು ಕ್ರಿಯೆಯನ್ನ ಮಾಡ್ತಾ ಇದೆ, ವ್ಯಾಪಾರಗಳನ್ನು ಮಾಡ್ತಾ ಇದೆ. ಹೀಗೆ ತದ ಅನತ್ವ ಧನ ಅಂದ್ರೆ ಅನಚೇಷ್ಟ. ಈ ಇದರ ಓಡಾಟ ಎಲ್ಲ ಅದರ ಅಧೀನವಾಗಿದೆ. ಹುಟ್ಟುವ ಅಧೀನ, ಸಾವು ಅಧೀನ, ಹುಟ್ಟು ಸಾವು ಅಧೀನ, ಬದುಕು ಅದರ ಅಧೀನ. ಅದರಿಂದ ಆ ಭಗವಂತನು ತದ ಜಲ ಜ ಲ ಅನ ಜ ಅಂದ್ರೆ ಜನಕ ಲ ಅಂದ್ರೆ ಲಯಕಾರಣ ಅನ ಅಂದ್ರೆ ಚೇಷ್ಟ ಅನಚೇಷ್ಟ. ಹುಟ್ಟು ಸಾವಿನ ನಡುವಿನ ಎಲ್ಲ ಪ್ರವೃತ್ತಿಗಳನ್ನು ಮಾಡಿಸುವವನು, ಹುಟ್ಟಿಸುವವನು, ಸಾಯಿಸುವವನು ಅಂತ ಇದಕ್ಕೆ ಅರ್ಥ ಬರೆದಿದ್ದಾನೆ. ಅರ್ಥ ಏನೋ ಸುಂದರವಾಗಿದೆ. ಆದ್ರೆ ಆ ಅರ್ಥವನ್ನು ಆಚಾರ ಬರೆಯುವುದಿಲ್ಲ. ಆ ಅರ್ಥವನ್ನು ಬರೆಯುವುದಿಲ್ಲ ಅಂತ ಅರ್ಥ ಅನುಸಂಧಾನ ಮಾಡಬಾರದು ಅಂತಲ್ಲ, ಅದಕ್ಕೆ ಅದು ತಪ್ಪು ಅಂತಲ್ಲ. ಆ ಅರ್ಥ ಭಗವಂತನಂತ ವೇದ ಮಂತ್ರಗಳಿಂದ ಯಾವ ಯಾವ ಗುಣ ಅನುಸಂಧಾನ ಮಾಡ್ಲಿಕ್ಕೆ ಬರುತ್ತೆ ಆಯಾ ಗುಣಗಳಿಂದ ಭಗವಂತ ಉಪಾಸನೆ ಮಾಡಬಹುದು ಅಂತ ಒಂದು ಕಡೆ ಹೇಳ್ಬಿಟ್ಟಿದ್ದಾರೆ. ಈ ಒಂದು ಸೃಷ್ಟಿ ಸ್ಥಿತಿ ಸಂಹಾರ ಕಾರಣ ಅನ್ನುವ ಒಂದು ಉಪಾಸನೆಯು ಕೂಡ ಬರಬಹುದು. ಆದ್ರೆ ಇಲ್ಲಿ ಒಂದು ವಿಶೇಷವಾದ ಅರ್ಥ ಇದೆ. ಆ ಕಾಂಟೆಸ್ಟ್ ಬಂದಿದೆ. ಇದನ್ನ ಲಕ್ಷ್ಮೀ ಸ್ತೋತ್ರ ಮಾಡಿದ್ಯಾವಾಗ ಪ್ರಳಯ ಕಾಲದಲ್ಲಿ ಭಗವಂತ ಆ ಪ್ರಳಯಾರಣವದಲ್ಲಿ ಮಲ್ಲಲಕ್ಷ್ಮಿಯ ಜೊತೆಗೆ ಇದ್ದಾವೆ. ಪ್ರಳಯ ಕಾಲದಲ್ಲಿ ನಡೆದಂತಹ ಮಾತು ಇನ್ನೂ ಸೃಷ್ಟಿ ಆಗಲೇ ಇಲ್ಲ, ಸೃಷ್ಟಿ ಆದ್ಮೇಲೆ ಬ್ರಹ್ಮದೇವರಿಗೆ ಹೋಗುತ್ತೆ, ಅಲ್ಲಿಂದ ಬ್ರಹ್ಮದೇವರು ಋಷಿ ಆಗ್ತಾರೆ. ಆಮೇಲೆ ಎಲ್ಲರೂ ಬಂದು ಈಗ ಭಗವಂತನಿಗೂ ಲಕ್ಷ್ಮಿಗೂ ಮಾತ್ರ ಸಂಬಂಧ ಮಾತ್ರ, ಇದ್ಯಾರು ಆವಿಷ್ಕಾರ ಆಗಿಲ್ಲ. ಪ್ರಳಯ ಕಾಲದಲ್ಲಿ ವರ್ಣನೆ ಮಾಡುವಂತಹ ಒಂದು ವಿಶೇಷಣ ಅದಕ್ಕೆ ಜಲಾಂಗ ಎಲೆಯ ರೀತಿ ಪ್ರಳಯೋದಿಯಲ್ಲಿ ವಿಹರಿಸುವ ರೂಪ ಅಂತ. ಜಲ ಅಂದ್ರೆ ಪ್ರಳಯ ಜಲ, ಅದರಲ್ಲಿ ಅದು ಯಾವ್ದಾದ್ರು ಪ್ರಕೃತಿ ಉತ್ತಮೇ, ಪ್ರಕೃತಿಯ ಸ್ತೋತ್ರ, ಪ್ರಕೃತಿಯ ಕಡಲಲ್ಲೇ ಮಲಗಿರು, ಪ್ರಕೃತಿಯಿಂದ ಸೂತನಾಗು. ಜಲೇ ಅದಿತಿ ಅಂತ ಯಾವುದು ಕೂಡ ಪ್ರವೃತ್ತಿ ರಹಿತವಾಗಿದ್ದಾಗ, ಎಲ್ಲಿಯೂ ಯಾರು ಚಲನಶೀಲರಾಗಿಲ್ಲದೆ ಇದ್ದಾಗ ನೀರಿನಲ್ಲಿ ಸದಾ ಚಲನಶೀಲವಾಗಿರುವಂತಹದ್ದು ಯಾವುದೋ ಒಂದು ಜಲ ಅಂತಂದ್ರೆ ನಾರಾಯಣ ಅಂತ, ನಾರಾಯಣ ನೀರು ಅದರಲ್ಲಿ ಆಯನ. ನೀರಿನಲ್ಲಿ ಚಲಿಸ ನೀರಿನಲ್ಲಿ ಚಲನಶೀಲವಾದ ಸದಾ ಪ್ರವೃತ್ತಿಶೀಲ ಜಲೇ ಅದಿತಿ ಆ ನೀರವಾದ ಸ್ವರಯಾದೇಗಂ. ವೇದದಲ್ಲಿ ಈ ಮಾತು ಬಂದಿದೆ. ಏನ್ ಹೇಳ್ತಾರಲ್ಲಿ, ನಾ ಸದಾ ನಾಸೀತ್ರಜೋ, ಯಾವುದೂ ಇರಲಿಲ್ಲ, ಸತ್ತಿಲ್ಲ ಸತ್ತಿಲ್ಲ, ಲೋಕಗಳಿಲ್ಲ, ಆಕಾಶ ಇಲ್ಲ, ಏನೇನೂ ಇಲ್ಲ, ಇಲ್ಲದೆ ಇದ್ದಾಗ ಬಂದಿತ್ತು. ತಮ ಆಸೀತ್ ತಮಸ ತಮ ಆಸೀತ್ ಪ್ರಕೃತಿಯಿತ್ತು, ತಮ ತಮಸ ಕುಳ್ಳಮಂತ್ರೇ ಪ್ರಗೇತಂ ಸಲಿಲಮಾ ಇದಂ ಜಲ ಇತ್ತು, ಒಂದ್ ನೀರಿತ್ತು. ಪ್ರಕೃತಿ ತಮಸ್ಸು ಪ್ರಕೃತಿ ಸ್ವರೂಪವಾಗಿರತಕ್ಕಂತಹ ನೀರಿತ್ತು. ಅಂದ್ರೆ ನೀರಿರೋದಿಲ್ಲ, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಎಲ್ಲ ನಾಶವಾಗಿತ್ತು. ಅಂದ್ರೆ ಪ್ರಕೃತಿಯ ವಿಕಾರ ರೂಪವಾದ ನೀರಿಲ್ಲ, ಮೂಲ ಪ್ರಕೃತಿ ರೂಪವಾದ ಸೂಕ್ಷ್ಮಾಂಶಗಳು ಅಂದ್ರೆ ಸೃಷ್ಟಿಯ ಸೂಕ್ಷ್ಮ ದ್ರವ್ಯಗಳು ಪರಮಾಣುಗಳು ತಿಳ್ಕೊಳ್ಳಿ, ಸೂಕ್ಷ್ಮಾಣುಗಳು ಅವು ವಾತಾವರಣ. ಆ ನೀರು ಸೃಷ್ಟಿಯ ಮೂಲ ಕಾರಣವಾಗಿರತಕ್ಕಂತಹ ಮೂಲ ಪ್ರಕೃತಿಯ ಏನು ಚಲನೆ ಇರತಕ್ಕಂತಹ ಸ್ಥಿತಿಯಲ್ಲಿ ಬರೇ ಮೂಲ ರೂಪದ ಚಲನೆ ಅಂತಹ ಸಮುದ್ರ ಇತ್ತು. ಆ ಸಮುದ್ರದಲ್ಲಿ ಆ ನೀರು ಅವಾಗ ಗಾಳಿಯೂ ಇಲ್ಲದೆ ಅದು ಚಲಿಸುತ್ತಿತ್ತು. ಚಲನೆಗೆ ಕಾರಣ ಗಾಳಿ, ಗಾಳಿಯೇ ಇಲ್ಲದೆ ಆ ರೀತಿಯ ಮೂಲ ಪ್ರಕೃತಿಯ ಕಡಲಲ್ಲಿ ಆ ನೀರು ಅನಚೇಷ್ಟ ಚಲಿಸುತ್ತಿತ್ತು. ಅದನ್ನೇ ಜಲ ಅನಲ್ ಅಲ್ಲಿ ಸಲಿಲಂ ಸಲಿಲೇ ಆನೆ ಇತ್ತು ಅನಚೇಷ್ಟ ಅಲ್ಲಿ ಯಾವುದು ವಿಧರಿಸುತ್ತಿತ್ತು ಅದನ್ನಲ್ಲಿ ಜಲ ಅಂತ. ಇದು ಪ್ರಳಯ ಕಾಲದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡುವಾಗ ವಿಶೇಷವಾಗಿ ಹೇಳಬೇಕಾದ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವುದು ಮಾಮೂಲಿ ಸಂಗತಿ ಯಾವಾಗಲೂ ಇರುವಂತಹ. ಇದು ಪ್ರಳಯ ಕಾಲದಲ್ಲಿ ಪ್ರಳಯೋದಿಯಲ್ಲಿ ಜಲದಲ್ಲಿ ಅನತಿ ಅನಿತಿ ಚೇಷ್ಟತೆ ವಿಹರಿಸುವವನು, ಅದರಿಂದ ಭಗವಂತನನ್ನು ಜಲ ಅನ್ನು. ಆ ಕಾಲದಲ್ಲಿ ಲಕ್ಷ್ಮಿ ಅನುಸಂಧಾನ ಮಾಡಿದ ಅರ್ಥ ತಜ್ಜಲಾನ್ ಇತಿ ಶಾಂತ ಉಪಸ್ಥಿತಿ. ಅವನು ಪ್ರಳಯ ಕಾಲದಲ್ಲಿ ಕೂಡ ವಿಹರಿಸಿ ಪ್ರಳಯೋದಿಯಲ್ಲಿ ವಿಹರಿಸುವವನು, ಆದ್ದರಿಂದಲೇ ಜಲಾನ್ ಆದ್ದರಿಂದಲೇ ನಾರಾಯಣ ನಾರಾಯಣದೇ ಪ್ರಳಯ ಜಲ. ಆ ಪ್ರಳಯ ಜಲದಲ್ಲಿ ಅಯತೆ ಚಲಿಸುವವನು ವಿಹರಿಸುವವನು, ಪ್ರಳಯ ಜಲವೇ ಅಯನ ಆಶ್ರಯವಾಗಿರುವ ಇರುವ ಹಾಗೆ ತಜ್ಜಲ ಅನ್ನೋದು ನಾರಾಯಣ ಅನ್ನೋದೇ ಅರ್ಥ ಶಬ್ದರು. ಭಗವಂತನನ್ನ ಪ್ರಳಯ ಕಾಲದಲ್ಲೂ ವಿಹರಿಸುತ್ತಿರುವವ ಅಂತ ಉಪಾಸನೆ ಮಾಡಬೇಕು. ತಜ್ಜಲಾನಿತಿ ಉಪಾಸೀತ ಶಾಂತ ಉಪಾಸನೆ. ಉಪಾಸನೆ ಮಾಡಬೇಕಾದ್ರೆ ಇರಬೇಕು ಮೊದಲು ಶಾಂತಿ ಬೇಕು. ಶಾಂತಿ ಶಾಂತಿ ಉಳ್ಳವನಾಗಿ ಅಥವಾ ಶಮ ಉಳ್ಳವನಾಗಿ ಉಪಾಸನೆ ಮಾಡಬೇಕು. ಶಮ ಅಂದ್ರೆ ಏನು? ಎರಡು ವಿಷಯ, ಒಂದು ಉಪಶಮ, ಒಂದು ಪರಿಶಮ, ಎರಡಕ್ಕೂ ಶಾಂತಿ ಅಂತ ಹೇಳ್ತಾರೆ. ಒಂದು ಉಪಶಮ ಬಾಹ್ಯ ಪ್ರಪಂಚದ ಭೌತಿಕ ಪ್ರಪಂಚದ ಎಲ್ಲ ವಿಷಯಗಳ ಒಂದು ಆಕರ್ಷಣೆಯಿಂದ ಉಪಶಮ. ಯಾವ ಸೆಳೆತಕ್ಕೂ ಪ್ರಾಪಂಚಿಕವಾದ ಭೌತಿಕವಾದ ಬದುಕಿನ ಸೆಳೆತಕ್ಕೆ ಒಳಗಾಗದೆ ಆಮೇಲೆ ಶಾಂತ ಭಗವಂತನಲ್ಲೇ ಮನಸ್ಸನ್ನು ನೆಲೆಗೊಳಿಸಿ, ಶಮ ಮನಿಷ್ಠತಾ ಬುದ್ಧಿ, ಭಗವಂತನನ್ನೇ ಮನಸ್ಸಿನಲ್ಲಿ ನೆಲೆಗೊಳಿಸಿ ಪ್ರಳಯ ಕಾಲದಲ್ಲಿಯೂ ವಿಹರಿಸಿದ ಲಕ್ಷ್ಮಿಯ ಜೊತೆಗೆ ವಿಹರಿಸ್ತಾ ಇರತಕ್ಕಂತಹ ಭಗವಂತನನ್ನ ಉಪಾಸನೆ ಮಾಡಬೇಕು. ತಜ್ಜಲಾನಿತಿ ಶಾಂತ ಉಪಾಸನೆ. ಯಾಕೆ ಯಾಕೆ ಉಪಾಸನೆ ಮಾಡಬೇಕು ಮತ್ತೆ ಏನು ಉಪಾಸನೆಯಿಂದ ವಿಶೇಷವಾದ ಬೇರೆ ಏನೋ ಯೋಚನೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಕೊಟ್ಟಿರ್ತಾರೆ ಅಥಕರು ನಾವು ಏನನ್ನು ಯೋಚನೆ ಮಾಡಿದೆವೋ ಅದೇ ಆಗುವುದು. ಅದರಿಂದ ಒಳ್ಳೆಯದನ್ನು ಯೋಚನೆ ಮಾಡಬೇಕು. ಶ್ರದ್ಧಾಮಯಮಯ ಅದನ್ನೇ ಕಟ್ಟಾರೆ ಅಥಕಮಯ ಭಗವಂತ ನಮ್ಮ ಬದುಕಿಗೆ ನಮ್ಮ ಮಾರ್ಗದರ್ಶಿಯಾಗಿರುವಂತಹ ಅದು ನಮ್ಮ ನಂಬಿಕೆ. ನಾವು ಏನನ್ನು ನಂಬಿದೆವೋ ಅದೇ ಆಗ್ತೇವೆ. ಭಗವಂತ ಜ್ಞಾನಪ್ರದ ಭಗವಂತ ಜ್ಞಾನಪ್ರದ ಭಗವಂತ ಸುಖಪ ಸಂಪ್ರದಾಯದ ದೇವತೆಗಳು ಉಪಾಸನೆ ಮಾಡಿದರು. ಅವರು ಅದೇ ಸುಖವನ್ನು ಪಡೆದರು. ಭಗವಂತ ದುಃಖ ಪಡ್ತಾ ಭಗವಂತ ನಮ್ಮನ್ನು ಯಾವಾಗಲೂ ಸೋಲಿಸ್ತಾನೆ, ದುಃಖ ಕೊಡ್ತಾನೆ ಅಂತ ಅಸುಖ ಉಪಾಸನೆ ಮಾಡಿದರು. ಅವರಿಗೆ ಸೋಲು ಬಂತು, ದುಃಖ ಬಂತು. ಅದರಿಂದ ನಮ್ಮ ಶ್ರದ್ಧೆ, ನಾವು ಯಾವ ರೀತಿಯಿಂದ ಒಂದು ವಸ್ತುವನ್ನು ನೋಡುತ್ತೇವೋ ನಾವು ಅದನ್ನೇ ಪಡಿತೇವೆ. ಇದು ಸೈಕಾಲಜಿ, ಮನಃಶಾಸ್ತ್ರ. ನಾವು ಆ ವಸ್ತುವನ್ನ ನೋಡಿ ಅದರಿಂದ ಸುಖ. ಈಗ ಲೋಕದಲ್ಲಿ ಅಷ್ಟೇ ಅಲ್ಲ, ನಮಗೆ ಯಾವ ವಸ್ತು ಇಷ್ಟವೋ ಇದನ್ನು ಸುಖ ಆಗುತ್ತೆ. ಅದೇ ವಸ್ತು ನಮಗೆ ಇಷ್ಟ ಆಗದೆ ಇದ್ರೆ ದುಃಖ ಆಗುತ್ತೆ. ವಸ್ತುವಿಂದ ನಾವು ಯಾವ ದೃಶ್ಯ ಅದು ಇಷ್ಟ ಒಳ್ಳೆಯದು ಅಂತ ಯೋಚನೆ ಮಾಡಿದ್ರೆ ಅದನ್ನು ಸುಖ. ಇವಾಗ ನಾವು ನಮ್ಮ ಮಗು ಅದು ಚಂದ ಇರಲಿ ಚಂದ ಇರಲಿದೆ ಇರಲಿ ಅದು ನಮಗೆ ಸುಖ ಕೊಡ್ತೇವೆ. ನಮ್ಮ ಮಗು ಅದು ಚಂದ ಇದೆ ಅದು ನಮಗೆ ಇಷ್ಟ, ಅದೇ ನಮಗೆ ಅದು ಯಾವುದೋ ಒಂದು ಪರಕೀಯ. ನಾವು ದ್ವೇಷ ಮಾಡತಕ್ಕಂತಹ ಒಂದು ವ್ಯಕ್ತಿ ಎಷ್ಟು ಚೆನ್ನಾಗಿದ್ರು ನೋಡಿದ್ರೆ ಸಿಕ್ಕ ಅಸಖ್ಯ. ಹಾಗಾಗಿ ಇದೆಲ್ಲ ನಮ್ಮ ಭಾವನೆಗಳಿಂದ ಸುಖ ದುಃಖಗಳು ನಾವು ಹೇಗೆ ಭಾವಿಸಿದೆವೋ ಹಾಗೆ ಪ್ರತಿಕ್ರಿಯೆ ಅದು ಲೋಕದಲ್ಲಿ ನಮಗೆ ಅನುಭವಿಸಿತ್ತು. ಭಗವಂತನನ್ನು ಹಾಗೆ ನಾವು ಹೇಗೆ ಭಾವಿಸಿದೆವೋ ಹಾಗೆ ನಮ್ಮ ಫಲವನ್ನು ಪಡಿತೇವೆ. ಭಗವಂತನನ್ನ ಅವನು ಸಂಹಾರ ಕಾರಣ, ದುಃಖ ಕಾರಣ ಹೌದು, ಹಾಗೆ ಯೋಚನೆ ಮಾಡಿದ್ದೇ ಬರುತ್ತೆ. ಅದಕ್ಕೋಸ್ಕರ ಅಥ ಖಲು ಕ್ರತುಮಯ ದುಃಖ ನಿನ್ನ ಕ್ರತು ಅಂದ್ರೆ ಕನ್ವಿಕ್ಷನ್, ನಿಶ್ಚಯ ಜ್ಞಾನ. ಇಂಗ್ಲಿಷ್ ನಲ್ಲಿ ಕನ್ವಿಕ್ಷನ್ ಅನ್ನೋದಕ್ಕೆ ಸರಿಯಾದ ಶಬ್ದ ಕ್ರತು. ಕನ್ನಡದಲ್ಲೇ ಸರಿಯಾದ ಶಬ್ದ ಇದೆ, ನಿರ್ಧಾರ ಏನು ಹೇಳಿದ್ರು ಅದು ಸಂಶಬ್ದ ಆಯ್ತು. ಇಂಗ್ಲಿಷ್ ನಲ್ಲಿ ಸರಿಯಾದ ಶಬ್ದ ಕ್ರತು ಅಂದ್ರೆ ಕನ್ವಿಕ್ಷನ್. ಮನುಷ್ಯ ಯಾವ ನಿರ್ಧಾರಕ್ಕೆ ಬಂದನೋ, ಯಾವ ನಿಶ್ಚಯಕ್ಕೆ ಬಂದನೋ ಅದೇ ಅವನ ಬದುಕಿನ ಭವಿಷ್ಯತ್ತಿನ ನಿರ್ಧಾರ. ನಿನ್ನ ನಿರ್ಧಾರವೇ ನಿನ್ನ ಭವಿಷ್ಯತ್ತು. ಕ್ರತುಮಯ ಪುರುಷ ಏನು ಮನಸ್ಸಲ್ಲಿ ನಿರ್ಧಾರ ಮಾಡಿದನೋ ಅದೇ ಆಗ್ತಾನೆ. ಆದ್ರಿಂದ ಭಗವಂತನನ್ನು ನೀನು ಹೇಗೆ ಉಪಾಸನೆ ಮಾಡಿದೆ ಅದಕ್ಕೆ ತಕ್ಕಂತೆ ನಿನ್ನ ಮುಂದಿನ ಬದುಕಿನ ರೂಪಣೆ ಇದೆ. ಭಗವಂತನನ್ನು ದ್ವೇಷಿಸಿದ್ರೆ ಬದುಕು ದ್ವೇಷಮಯವಾಗುತ್ತೆ, ಬದುಕು ದುಃಖಮಯವಾಗುತ್ತೆ. ಕ್ರತುಮಯ ಪುರುಷ ಯಥಾ ಕ್ರತು ಅಸ್ಮಿನ್ ಲೋಕೆ ಕೃತು ಭವತಿ ತಥಾ ಇತ ಪ್ರತ್ಯ ಭವತಿ. ಅಸ್ಮಿನ್ ಲೋಕೆ ಯಥಾ ಕ್ರತು ಭವತಿ. ಈ ಜನ್ಮದಲ್ಲಿ, ಈ ಲೋಕ ಅಂದ್ರೆ ಈ ಬದುಕು ಈ ಶರೀರ, ಈ ಜನ್ಮದಲ್ಲಿ ಯಾವ ನಿರ್ಧಾರ ನಾವು ಮನಸ್ಸಿನಲ್ಲಿ ತಗೊಂಡೆವೋ ಅದೇ ನಮ್ಮ ಮುಂದಿನ ಜನ್ಮಕ್ಕೆ ನಿರ್ಣಾಯಕ ಆಗುತ್ತೆ. ಯಥಾ ಕ್ರತು ಅಸ್ಮಿನ್ ಲೋಕೆ ಪುರುಷ, ಪುರುಷ ಆದ ಸಾಧಕನಾದ ಜೀವ ಪುರದಲ್ಲಿ ಇರುವವ, ಅದು ಮುಖ್ಯ. ಜೀವ ಪುರದಲ್ಲಿ ಇಲ್ಲದೆ ಆಕಾಶದ ಅಂತರಿಕ್ಷದಲ್ಲಿ ಜೀವಾಣುವಾಗಿ ಇದ್ರೆ ಏನು ಉಪಯೋಗ ಇಲ್ಲ. ಸಾಧನೆ ಮಾಡುವುದು ದೇಹದ ಮೂಲಕ, ಅದನ್ನ ಪುರುಷ ಅಂದ್ರೆ ದೇಹದ ಒಳಗಿರ್ತಕ್ಕ ಸಾಧಕ ಜೀವ. ಆ ಜೀವ ಯಥಾ ಕ್ರತು ಭವತಿ, ಯಾವ ನಿರ್ಧಾರವನ್ನ ಮನಸ್ಸಿನಲ್ಲಿ ಮಾಡುತ್ತೆ ಅಥವಾ ಜೀವನ ಸ್ವರೂಪದ ನಿರ್ಧಾರ ಏನು, ಯಾವ ನಿರ್ಧಾರ ಈ ಬದುಕಿನಲ್ಲಿ ಮಾಡಿ ಉಪಾಸನೆ ಮಾಡಿತು, ತಥಾ ಇದ ಪ್ರೇತ್ಯ ಭವತಿ. ಸತ್ತ ಮೇಲೆ ನಮ್ಮ ಮುಂದಿನ ಗತಿ ಈ ನಿರ್ಧಾರಕ್ಕೆ ತಕ್ಕಂತೆ. ಇದು ಭಗವಂತನ ಉಪಾಸನೆ ಆದರೂ ಸರಿ, ಭಗವಂತ ದುಃಖಪ್ರದ ಅಂತ ಹೇಳಿದ್ರೆ ತಥಾ ಪ್ರೀತಿ ಭವತಿ, ನರಕಕ್ಕೆ ಹೋಗ್ತಾನೆ ದುಃಖ ಅನುಭವಿಸ್ತಾನೆ, ಸುಖಪ್ರದ ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ ಸುಖವನ್ನು ಅನುಭವಿಸ್ತಾನೆ. ಅಥವಾ ನಾನು ಸಾಯುವ ಕಾಲದಲ್ಲಿ ಅವನು ಮನುಷ್ಯ ಏನೋ ಒಂದು ಪ್ರಾಣಿಯನ್ನ ಪ್ರೀತಿಸಿ ಸತ್ರೆ ಜಡ ಬರುತ್ತಾನೆ, ಹಾಗೆ ಜಿಂಕೆ ಪ್ರಾಣಿಯಾಗಿ ಕೊನೆಯ ನಿರ್ಧಾರ ಏನು, ಸಾಯುವ ಕಾಲ ತನಕ ಗಟ್ಟಿಯಾಗಿ ನಿರ್ಧಾರ ಏನು, ಅದೇ ಅವನ ಮುಂದಿನ ಜನ್ಮದ ಮುಂದಿನ ಗತಿಯ ಸಾವಿನ ನಂತರದ ಸ್ಥಿತಿಯ ನಿರ್ಧಾರಕ. ತಥಾ ಇತ ಪ್ರೀತಿ ಅದನ್ನ ಹಿಂದೆ ಯಮ್ಯವಾಗಿ ಸ್ಮರಣ ಭಾವಂ ತ್ಯಜತ್ಯಂತೆ ಕಳೆ ಬರವು ತಂತಮೇ ವೈದಿಕವಂತೆಯೇ ಸದಾ ತದ್ಭಾವ ಭಾವಿತ. ಕೊನೆಯ ಕ್ಷಣದಲ್ಲಿ ಮರಣದ ಕ್ಷಣದಲ್ಲಿ ಮನಸ್ಸು ಯಾವ ಸ್ಥಿತಿಯನ್ನು ಮುಟ್ಟಿತ್ತು ಅದೇ ಮುಂದಿನ ಜನ್ಮದ ನಿರ್ಧಾರ. ಆ ಮನಸ್ಸು ಆ ಯಾವ ಸ್ಥಿತಿಯನ್ನು ಮುಟ್ಟಬೇಕು, ಇಡೀ ಜನ್ಮದಲ್ಲಿ ಯಾವ ನಂಬಿಕೆಯನ್ನು ಬೆಳೆಸಿಕೊಂಡಿದೆಯೋ ಆ ಸ್ಥಿತಿಯನ್ನು ಮುಟ್ಟಿದೆ. ಅದರಿಂದ ನಮ್ಮ ಬದುಕಿನ ಸಾಧನೆಯ ನಿರ್ಧಾರ, ನಮ್ಮ ಬದುಕಿನ ಭವಿಷ್ಯತ್ತಿನ ನಿರ್ಧಾರ ಬಹಳ ಮುಖ್ಯವಾಗುತ್ತೆ. ತಥಾ ಇದ ಪ್ರೀತ್ಯ ಪುರುಷೋ ಭವತಿ. ಆದ್ರಿಂದ ಸಹ ಕ್ರತುಂ ಕುರುವಿ, ಏನಾದರೂ ನಿಶ್ಚಯ ಮಾಡಿಕೊಂಡ ಅನಿಶ್ಚಿತವಾದ ಬದುಕನ್ನು ಬದುಕಬೇಡ. ಕ್ರತುಂ ಕುರುವಿ, ನಿಶ್ಚಯವನ್ನು ಮಾಡಬೇಕು, ಒಂದು ನಿಶ್ಚಿತವಾದಂತಹ ದಾರಿಯಲ್ಲಿ ಸಾಗಬೇಕು. ಅದು ನಮ್ಮ ಮುಂದಿನ ಬದುಕಿಗೆ ಮಾರ್ಗದರ್ಶಿ ಆಗಬೇಕು. ಆ ರೀತಿ ಏನ್ ನಿಶ್ಚಯ ಮಾಡಬೇಕು, ಭಗವಂತನ ಬಗ್ಗೆ ಉಪಾಸನೆ ಮಾಡಬೇಕು, ನಿಶ್ಚಯ ಮಾಡಿ ಏನೊಂದು ಉಪಾಸನೆ ಮಾಡಬೇಕು. ಅದರಲ್ಲಿ ಮನೋಮಯ ಪ್ರಾಣ ಶರೀರ ಭಾರೂಪ ಸತ್ಯ ಸಂಕಲ್ಪ ಆಕಾಶಾತ್ಮ ಸರ್ವಕರ್ಮ ಸರ್ವಕಾಮ ಸರ್ವಗದ ಸರ್ವಗಂಧ ಸರ್ವರಸ ಸರ್ವವಿಧ ಮಧ್ಯಾತ್ಮ ಅವಾಕಿ ಅನಾದರ. ಇದೆಷ್ಟು ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಲಕ್ಷ್ಮಿ ಕೊಟ್ಟಂತಹ ಉಪಾಸನೆಯ ಗುಣಗಳು. ಒಂದು ಹೇಳ್ತಾಳೆ ಅವಳು ಹೇಗೆ ಉಪವಾಸ ಮಾಡಬೇಕು ಅಂದ್ರೆ ಮನೋಮಯ ಪ್ರಾಣ ಶರೀರ ಭಾರೂಪ ಸತ್ಯ ಸಂಕಲ್ಪ ಆಕಾಶಾತ್ಮ ಸತ್ಯ ಕಾಮ ಬೇರೆ ಸತ್ಯ ಸಂಕಲ್ಪ ಅಂತ ಇತ್ಯಾದ ಹೆಚ್ಚಿನ ಉಪನಿಷತ್ತುಗಳು ಪ್ರಾಚೀನ ಉಪನಿಷತ್ತುಗಳಿಲ್ಲ. ಸತ್ಯಕಾಮ ಮನೋಮಯ ಭಗವಂತ ಮನೋಮಯ ಮನೋಮಯ ಮನೋಮಯ ಅಂತ ಮಾತು ನಮಗೆ ನಮ್ಮ ಮನೋಮಯಕ್ಕಿಂತ ಒಂದು ಅನ್ನಮಯ ಉಂಟು. ಅನ್ನಮಯದಿಂದ ಮನೋಮಯ, ಆಮೇಲೆ ಪ್ರಾಣಮಯ ವಿಜ್ಞಾನಮಯ. ಅವನಿಗೆ ಅನ್ನಮಯ ಇಲ್ಲ, ಬರೇ ಮನೋಮಯ. ಅಂದ್ರೆ ಮನಸ್ಸು ಅಂದ್ರೆ ಚಿಂತನ ಜ್ಞಾನ, ಮನೋಮಯ ಅಂದ್ರೆ ಸರ್ವಶ್ರೇಷ್ಠವಾದ ಜ್ಞಾನ ಸ್ವರೂಪ. ಮನೋಮಯ ಕೋಶ ಅಂತಂದ್ರೆ ಅದೊಂದು ಕೋಶ ಅಲ್ಲ, ಪಂಚಭೂತಿ ಕೋಶ ಅಲ್ಲ. ಮನಸ್ಸು ಮಯ ಅಂದ್ರೆ ಪ್ರಧಾನ, ಅತ್ಯಂತ ಶ್ರೇಷ್ಠವಾದ ಜ್ಞಾನ ಸ್ವರೂಪನಾದ ಅನ್ನಮಯ ಕೋಶ. ಪಂಚಭೂತಿಕವಾದ ದೇಹ ಇಲ್ಲದ ಅದರಿಂದ ಅವನು ಮನೋಮಯ. ಆಮೇಲೆ ಪ್ರಾಣಮಯ, ಪ್ರಾಣ ಶರೀರ ಅವನಿಗೆ ಆ ಪ್ರಾಣ ಅಂತಂದ್ರೆ ಒಳಗಿರ್ತಕ್ಕಂಥ ಬಲ. ನಮ್ಮಲ್ಲಿ ಪ್ರಾಣಮಯ ಕೋಶದಿಂದ ದೇಹಕ್ಕೆ ತ್ರಾಣ, ಪ್ರಾಣದಿಂದ ತ್ರಾಣ ಬಲ ಕೊಡ್ತಕ್ಕಂಥ ಅಂತ. ಪ್ರಾಣ ಶರೀರ ಅಂದ್ರೆ ಅವನು ಬಲ ಸ್ವರೂಪ ಶರೀರ. ಅವನು ಶರೀರ ಸ್ವರೂಪ ಶರೀರ, ಅದು ಬಲರೂಪ ಜ್ಞಾನ ರೂಪ. ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಜಾತ, ಅವನ ಜ್ಞಾನ ಅವನ ಬಲ. ಅಂದ್ರೆ ಒಂದು ಬುದ್ಧಿಯ ಕ್ರಿಯೆ, ಒಂದು ದೇಹದ ಕ್ರಿಯೆ ಅಂತ ನಾವು ಯೋಚಿಸೋದು. ಬಲ ಸ್ಟ್ರೆಂಗ್ ಅಟ್ಲೀಸ್ಟ್ ಅದನ್ನೇ ಮನೋಮಯ ಪ್ರಾಣ ಶರೀರ. ಅವನ ಬಲ ಮತ್ತು ಜ್ಞಾನ ಅದರ ಸ್ವರೂಪಭೂತವಾಗಿರತಕ್ಕಂಥ ಸ್ವರೂಪವಾದ ಶರೀರವುಳ್ಳವನು. ಶರೀರವೇ ಜ್ಞಾನಮಯ ಬಲಮಯ, ಅವನು ಜ್ಞಾನಾನಂದಮಯ ಬಲಮಯ, ಅವನು ಶರೀರವು. ಯಾಕೆಂದ್ರೆ ಅವನೇ ಅವನ ಶರೀರ, ಶರೀರ ಅವನ ಸ್ವರೂಪಭೂತವಾದ. ಆದ್ದರಿಂದಲೇ ಅದು ಎಂಥ ಶರೀರ ಆದ್ರೆ ಭಾರೂಪ, ಅದು ಬೆಳಕಿನ ರೂಪ. ಅರ್ಧ ಗಾಯತ್ರಿಯಲ್ಲಿ ಬಂದದ್ದೇ ಅರ್ಧ, ಅಲ್ಲಿಯೂ ಅಂದ್ರೆ ಜ್ಞಾನವೇ, ಜ್ಞಾನಮಯವಾದ ಕ್ರೀಡಾಮಯವಾದ. ಯಾಕಂದ್ರೆ ಅವನ ಬಲ ಪ್ರದರ್ಶನವು ಒಂದು ಕ್ರೀಡೆ, ಕ್ರೀಡಾಮಯವಾದ ಬಲರೂಪವಾದ ಜ್ಞಾನರೂಪವಾದ ಬೆಳಕಿನ ರೂಪ. ಬೆಳಕು ಒಂದು ಬೆಂಕಿ ಗಡ್ಡೆ ಕಿರಿದಾಗ ಆಗುವ ಬೆಳಕು, ಕಟ್ಟಿಗೆಯಲ್ಲಿ ಉರಿಯುವಾಗ ಆಗುವ ಬೆಳಕು, ಎಲೆಕ್ಟ್ರಿಸಿಟಿ ಸ್ವಿಚ್ ಆನ್ ಮಾಡಿದಾಗ ಆಗುವ ಬೆಳಕಲ್ಲ, ಅದು ಜ್ಞಾನಾನಂದದ ಬೆಳಕು. ಮನೋಮಯ ಪ್ರಾಣ ಶರೀರ ಭಾರೂಪ, ಆಮೇಲೆ ಸತ್ಯ ಸಂಕಲ್ಪ ಆಕಾಶಾತ್ಮ. ಅವನು ಸತ್ಯ ಸಂಕಲ್ಪ ಅಂದ್ರೆ ಏನನ್ನ ಬಯಸಿದನೋ ಅದು ಈಡೇರಿಯೇ ತೀರುವಂತ ಎಂದೂ ಕೂಡ ಬಯಕೆ ಈಡೇರದೇ ಇರುವ ಅದ್ಯಾಕೆ ನಮಗೆ ಅಸಮರ್ಥ ಸರ್ವಸಮರ್ಥನಾದವನಿಗೆ ಅವನು ಬಯಸಿದ್ದಾಗೆ ತಿರುತ್ತದೆ. ಇಲ್ಲಿ ನಮ್ಗೆ ಸಮರ್ಥ ಅಲ್ಲ ಅಂತ ಆಯ್ತು. ಭಗವಂತ ಸರ್ವಸಮರ್ಥ, ಅದರಿಂದ ಸತ್ಯ ಸಂಕಲ್ಪ ಅವನು ಏನು ಬಯಸಿದ ಅದು ಆಗುತ್ತೆ. ಆಮೇಲೆ ಆಕಾಶಾತ್ಮ ಅಂದ್ರೆ ಇಲ್ಲಿ ಸರ್ವತಃ ಆ ಸಮಂತಾದ ಕಾಶತೆ ಆಕಾಶ ಆತ್ಮ ಅಂತ ಇದೆ ಪ್ರಿಂಟ್ನಲ್ಲಿ. ಆಕಾಶ ಆತ್ಮ ಅಂದ್ರೆ ಆಕಾಶ ಆತ್ಮ ಅಂತ ಉದ್ದೇಶ. ಆಕಾಶ ಸ್ವರೂಪ, ಆಕಾಶ ಸ್ವರೂಪ ಅಂದ್ರೆ ಆಕಾಶ ಅಂದ್ರೆ ಹಿಂದೆ ನಾವು ನೋಡಿದ್ದೇವೆ ಭಗವಂತನನ್ನ. ಆಕಾಶ ಅಂದ್ರೆ ಏನಂದ್ರೆ ಒಳಗಿರತಕ್ಕಂಥ ಪ್ರಕಾಶ ಅಂತ ಹೇಳ್ತಾರೆ. ಬಹಿರ್ಥ ಪುರುಷಾದ ಆಕಾಶ, ಅಂತರ್ಗತೆಯೇ ಆಕಾಶ, ಅಂತಃಪುರುಷೇ ಆಕಾಶ ಅಂತ ಗಾಯತ್ರಿ ಉಪಾಸನೆ. ಒಳಗೆ ಇರತಕ್ಕಂಥ ಎಲ್ಲವನ್ನು ಪ್ರಕಾಶಗೊಳಿಸುವ ಅರಿವಿನ ರೂಪ ಅಂತಕ್ಕಂಥ ಭಾರೂಪ ಅಂತ ಬೆಳಕು ಅಂತ ಹೇಳಿದ್ರು. ಅದನ್ನೇ ಮನೋಮಯ ಅಂತ ಹೇಳಿದ್ರು. ಅದನ್ನೇ ಆಕಾಶ, ಎಲ್ಲವನ್ನೂ ಬೆಳಗಿಸುವ ಬೆಳಕು, ಆ ಜ್ಞಾನ ರೂಪವಾದ ಬೆಳಕು ಅದೇ ಮನಸ್ಸು ಆಕಾಶಾತ್ಮ. ಆಮೇಲೆ ಸರ್ವಕರ್ಮ ಸರ್ವಕಾಮ, ಸರ್ವಕರ್ಮ ಎಲ್ಲವನ್ನೂ ಮಾಡಿದಾಗ ವಿಶ್ವಕರ್ಮ ಮನಸ್ಪಷ್ಟ. ವಿಶ್ವಕರ್ಮ ಅಂತಲೂ ಅವನಿಗೆ ಹೆಸರು. ವಿಶ್ವಕರ್ಮ ಅಂದ್ರೆ ಎಲ್ಲವನ್ನೂ ಮಾಡುವವನು, ಜಗತ್ತನ್ನು ಸೃಷ್ಟಿ ಮಾಡುವವನು. ಹೀಗೆ ಸರ್ವಕರ್ಮ ಅಂದ್ರೆ ಜಗತ್ತಿನಲ್ಲಿ ಏನೇನು ಕ್ರಿಯೆ ನಡೆಯುತ್ತೆ ಅದೆಲ್ಲ ಕ್ರಿಯೆಯನ್ನು ಅದರ ಒಳಗೆ ನಿಂತು ತಾನು ಮಾಡುತ್ತಾನೆ. ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಂಕಂ ಮಧವನ್ ಚಿತ್ರವರ್ಜ. ನಿನ್ನನ್ನು ಬಿಟ್ಟು ಯಾರೂ ಏನನ್ನೂ ಮಾಡುವುದು ಸಾಧ್ಯ ಇಲ್ಲ. ಎಲ್ಲವನ್ನೂ ಮಾಡುವವನು ಅಂದ್ರೆ ಇಡೀ ವಿಶ್ವವನ್ನು ಸೃಷ್ಟಿ ಮಾಡುವ, ಸಮಸ್ತ ದೇವತೆಗಳನ್ನು ಸೃಷ್ಟಿ ಮಾಡುವ, ಸಮಸ್ತ ದೇವತೆಗಳಿಗೆ ಸೃಷ್ಟಿ ಸ್ಥಿತಿ ಸಂಹಾರ ನೀವನ ಜ್ಞಾನ ಅಜ್ಞಾನ ಬದ್ಧ ಮೋಕ್ಷಗಳನ್ನು ಮಾಡುವವನು. ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ಒಳಗಿದ್ದು ಪ್ರತಿಯೊಂದು ಕ್ರಿಯೆಯನ್ನು ಮಾಡುವ ಇದು ಸರ್ವಕರ್ಮ. ಆಮೇಲೆ ಸರ್ವ ಕಾಮ, ಕಾಮ ಅಂದ್ರೆ ಬಯಕೆ ಅಂತ ಅರ್ಥ ಅಲ್ಲ ಇಲ್ಲಿ. ಕಾಮ್ಯಂತೆ ಇದು ಕಾಮ, ಬಯಸುವಂತಹ ವಸ್ತುಗಳು, ಕಾಮನೆಗಳು, ಕಾಮ್ಯಗಳು, ನಾವು ಬಯಸುವಂತಹ ಸಂಗತಿಗಳು. ಬಯಕೆ ಅಲ್ಲ, ಬಯಸುವಂಥದ್ದು. ಎಲ್ಲ ಬಯಸುವಂಥದನ್ನು ಕೂಡ ಪಡೆಯಬಲ್ಲವನು. ಯಾಕಂದ್ರೆ ಸತ್ಯ ಸಂಕಲ್ಪ ಅಂತ ಹೇಳಿದ್ದಾರೆ. ಎಲ್ಲ ಕಾಮಿತಗಳನ್ನು ಪಡೆಯತಕ್ಕಂತಹ ಶಕ್ತಿ ಭಗವಂತನಿಗೆ ಮಾತ್ರ ಇರುವುದು. ಅದರಿಂದ ಅವನು ಸರ್ವಕಾಮ ಮತ್ತು ಕಾಮ ಸ್ವರೂಪ, ಸರ್ವಕರ್ಮ ಸ್ವರೂಪ. ಭಗವಂತನ ಕ್ರಿಯೆ ಸರ್ವಕರ್ಮ, ಪರಿಪೂರ್ಣವಾದ ಕರ್ಮ ಅದು. ಯಾಕೆಂದ್ರೆ ಅದು ಭಗವಂತನ ಸ್ವರೂಪ. ಆ ಕಾಮಿತವಾದಂತಹ ಅಪ್ರಾಕೃತವಾದ ಸಂಗತಿಗಳನ್ನು ಬೆಳೆಸ್ತಾನೆ, ಕೆಲವು ಅವನು ಬಯಸುವಂತಹ ಸಂಗತಿಗಳು ಅವನ ಸ್ವರೂಪವೇ ಅದು. ಆ ಆನಂದ ಅವನು ಭೋಗಿಸುವಂತಹ ವಿಷಯ ಏನಿದೆ ಅದು ಅವನ ಸ್ವರೂಪವಾಗಿರತಕ್ಕಂಥ ಪುರಾಣವಾಗಿರ್ತಕ್ಕಂಥದ್ದು ಇರುವುದರಿಂದ ಅವನ ಸರ್ವಕಾಮ ಪರಿಪೂರ್ಣವಾದ ಕಾಮ ಸ್ವರೂಪ ಮತ್ತು ಪರಿಪೂರ್ಣವಾದ ಕಾಮನೆಗಳು ಉಳ್ಳವ ಎರಡೂ ಅರ್ಥ. ಸರ್ವಸ್ಥ ಕರ್ಮ ಸ್ವರೂಪ ಸಮಸ್ತ ಕರ್ಮಗಳನ್ನು ಮಾಡುವ ಸರ್ವಗಂಧ ಸರ್ವರಸ. ಇಲ್ಲೊಂದು ವಿಶೇಷ, ಈಗ ನೋಡುವುದು ಕೇಳುವುದು ಎಲ್ಲ ಒಂದು ಸಂಗತಿ ಬೇರೆ. ಸರ್ವ ರೂಪ ಸರ್ವ ಶಬ್ದ ಅಂತ ಏನು ಕೇಳಿಲ್ಲ. ನೋಡುವುದು ಎಲ್ಲ ನೋಡುವುದು ಕೇಳುವುದು ಕೇಳುವುದು ಒಂದು ದೊಡ್ಡ ಸಂಗತಿ ಅಂತ. ಈಗ ನಮ್ಮ ಸಮಸ್ಯೆ ಏನು ಅಂತ ಭಗವಂತ ತಿನ್ನುವುದೇ ಹಾಗೆ ನೋಡುವುದು ಕೇಳುವುದ ಸಮಸ್ಯೆ ಅಲ್ಲ. ಸರ್ವಗಂಧ ಸರ್ವ ರುಚಿ ನೋಡುವುದು ಇದೆರಡು ನಮ್ಮ ಹೊಟ್ಟೆಯೊಳಗೆ ಹೋಗತಕ್ಕಂಥ ಸಂಗತಿ. ಗಂಧ ನಾವು ಒಳ್ಳೆ ಕೇಸರಿ ಹಾಕಿ ಹಾಕಿ ಮಾಡ್ತೇವೆ, ಸಕ್ಕರೆ ಹಾಕಿ, ಅದು ಗಂಧವೂ ಇದೆ ರಸವೂ ಇದೆ. ಅದೆಲ್ಲ ಯಾಕೆ ಅಂದ್ರೆ ತಿನ್ಲಿಕ್ಕೆ ರುಚಿಯಾಗಿರ್ಬೇಕು, ಮೂಗಿಗೆ ಸುಗಮ ಇರಬೇಕು, ಹೊಟ್ಟೆಗೆ ಶಾಂತವಾಗಿರ್ಬೇಕು, ರುಚಿ ರುಚಿ ನಾಲಿಗೆಗೆ ಸರಿ ಸರಿಯಾಗಿರ್ಬೇಕು. ಭಗವಂತನಿಗೆ ಏನು ನಮ್ಮ ಸರಿ ಸರಿ ಅವನು ಪೂರ್ಣ ಕಾಮ ಅಂತ ಆಗ್ಬಿಟ್ಟು ಅವನು ಹಸಿವು ಅಂತ ಇಲ್ಲ, ಹೊಟ್ಟೆ ತುಂಬುದಕ್ಕೆ ತಿನ್ಬೇಕಾಗಿಲ್ಲ, ಅನ್ನಮಯ ಶರೀರವೇ ಇಲ್ಲ ಅವರಿಗೆ, ಅವರಿಗೆ ಏನು ಗಂಧರಸ ಅಂತ. ಅದಕ್ಕೆ ಸರ್ವಗಂಧ ಸರ್ವರಸ ಅಂತ ಅಂದ್ರೆ ಒಂದು ಭಗವಂತನ ಗಂಧರಸಗಳು ಅದು ಅವನಂತೆ ಜನಾನಂದ ಸ್ವರೂಪ. ಲೌಕಿಕವಾದ ಗಂಧರಸಗಳು ಅವನಿಗೆ ಬೇಕಿಲ್ಲ, ಅವನ ಆನಂದ ಸ್ವರೂಪ ಹೇಗೋ ಹಾಗೆ ಗಂಧ ಸ್ವರೂಪ ರಸ ಸ್ವರೂಪ ಇದೊಂದು. ಮತ್ತೆ ಲೋಕದಲ್ಲಿರ್ತಕ್ಕ ಸಮಸ್ತ ಗಂಧರಸಗಳನ್ನು ಸ್ವೀಕರಿಸುವುದು ಅವನು ಎರಡರ್ಥ. ಸರ್ವಗಂಧ ಅಂದ್ರೆ ಸರ್ವಗಂಧ ಭೋಗ್ತ ಅಹಕ್ಕೆ ಸರ್ವಯಜ್ಞಾನ ಭೋಗ್ತ ಚಕ್ರಭ ಸಮಸ್ತ ಗಂಧವನ್ನು. ರೂಪರಸಗಳ ಬಗ್ಗೆ ಈ ಪ್ರಶ್ನೆ ಇದೆ, ಎಲ್ಲ ಕಡೆ ಇದ್ದಾನೆ ಎಲ್ಲವನ್ನೂ ನೋಡ್ತಾನೆ, ದೊಡ್ಡ ಸಮಸ್ಯೆ ಎಲ್ಲ ಕಡೆ ಇದ್ದಾನೆ ಎಲ್ಲವನ್ನು ಕೇಳ್ತಾನೆ. ಈ ರಸವನ್ನು ಸರಿಯುವುದು, ರುಚಿಯನ್ನು ಸರಿಯುವುದು, ತಿಂಡಿ ತಿನ್ನುವುದು ಹೇಗೆ ದೇವರು ಅಂತ ಅದನ್ನು ಮಾತಾಡ್ತದೆ. ಸರ್ವಗಂಧ ಸರ್ವರಸ ಎಲ್ಲ ಗಂಧವನ್ನು ಭೋಗಿಸುವವನು, ಎಲ್ಲ ರಸವನ್ನು ಭೋಗಿಸುವವನು, ಅಪ್ರಾಕೃತವಾದ ಗಂಧರಸ ಸ್ವರೂಪ ಮತ್ತು ಸಮಸ್ತ ಗಂಧರಸ ಭೋಗ್ತ. ಅಂದ್ರೆ ಏನ್ ಹಾಗಾದ್ರೆ ಅವನು ಯಾಕೆ ಭೋಗ ಮಾಡ್ತಾ ಅಂತ ಹೇಳಿದ್ರೆ, ಈಗ ಅವನು ಊಟ ಮಾಡದೆ ಅಂದ್ರೆ ನಾವು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಬಿಂಬ ಮಾಡಿದ ಹಾಗೆ ಪ್ರತಿಬಿಂಬ ಮಾಡೋದು. ಅದರಿಂದ ನಮ್ಮಲ್ಲಿ ಕ್ರಿಯೆ ಬರಬೇಕಾಗಿತ್ತು, ಬಿಂಬ ರೂಪದ ಕ್ರಿಯೆ ಮಾಡಬೇಕು. ಮತ್ತೆ ಅವನಿಗೆ ಊಟ ನಾವು ಊಟ ಮಾಡಬೇಕು ಅಂತ ಅವನು ಊಟ ಮಾಡುವಷ್ಟೇ, ಅವನಿಗೆ ಹಸಿವಿಗೋಸ್ಕರ ಅಲ್ಲ, ಸಮಸ್ತ ಭೋಗ ಅನ್ನೋದೊಂದು ಲೀಲೆ ಅಷ್ಟೇ. ಹಾಗೆ ಎಲ್ಲ ಗಂಧ ಹಾಗಾದ್ರೆ ಭಗವಂತನಿಗೆ ಸರ್ವಗಂಧ ಸರ್ವರಸ ಅವರ ಈ ಕೆಟ್ಟ ವಾಸನೆ ದುರ್ವಾಸನೆ ಆಮೇಲೆ ಕೆಟ್ಟ ಹಳಸಿದ ಪದಾರ್ಥವನ್ನು ಎಲ್ಲದನ್ನು ಟೇಸ್ಟು ಆಗ್ಬೇಕಲ್ಲ, ಇದು ಸರ್ವಜ್ಞಾನ ಅಂತ ಹೌದು. ಏನ್ ತಪ್ಪು, ಈ ಒಳ್ಳೆ ಕಷ್ಟ ಆಯ್ತಲ್ಲ ಭಗವಂತ ಸರ್ವಗತ ಅಂತ ಒಪ್ಪಿದ್ರೆ, ಸರ್ವಗತ ಅಂತ ಒಪ್ಪಿದ್ರೆ ಕಠಾರದಲ್ಲಿ ಇರ್ಬೇಕಾಗುತ್ತೆ, ಪರಿಚಯದಲ್ಲಿ ಇರ್ಬೇಕಾಗುತ್ತೆ, ಅದನ್ನು ಭಗವಂತ ಸರ್ವಗತ ಅಲ್ಲ ಅಂತ ಹೇಳಲ್ಲ ಇರ್ತಾನೆ, ಅದ್ರ ಕಠಾರದಲ್ಲಿ ಇದ್ರೆ ಲೇಪ ಇರ್ತಾನೆ. ಹಾಗೆ ಎಲ್ಲವನ್ನೂ ಅವರು ಸ್ವೀಕಾರ ಮಾಡ್ತಾರೆ, ಯಾವುದೋ ಲೇಪು ಇರುವುದಿಲ್ಲ ಅವರಿಗೆ, ಅದ್ರ ಕೊಳಕಿನ ಅಂಶ ಸ್ಪರ್ಶವೇ ಇಲ್ಲ. ಅದರಿಂದ ನಮ್ಗೆ ಯಾಕೆ ಅದು ಕೊಳಕು, ಕೆಟ್ಟವಾದ ದುಃಖ ಆಗುತ್ತೆ, ಆ ಕೆಟ್ಟ ಕಳಿಸಿದ ಅಂತ ಅದ್ರಿಂದ ದುಃಖ ಆಗುತ್ತೆ, ದುಃಖ ಆಗಿರ್ತಾನೆ ಅದು ದೋಷ ಅದಾಗುವುದಿಲ್ಲ ಅವರಿಗೆ. ಅಂದ್ರೆ ಅದ್ರ ಅರಿವಿದೆ ಅಷ್ಟೇ, ಅರಿವು ಅರ್ಥವೇವಾದ ಅರಿವು. ಹಾಗೆಂದ್ರೆ ಭಗವಂತನಿಗೆ ಗೊತ್ತಿರಲೇಬೇಕಲ್ಲ, ಇಲ್ಲದಿದ್ರೆ ಭಗವಂತನ ದುಃಖ ಇಲ್ಲ ಅಂತೇವೆ. ಹಾಗಾದ್ರೆ ದುಃಖ ಅಂದ್ರೆ ಏನು ಗೊತ್ತಿಲ್ಲ ಭಗವಂತನಿಗೆ, ಸರ್ವಜ್ಞ ಅಲ್ಲ, ದುಃಖದ ಜ್ಞಾನ ಇಲ್ಲ. ಹೀಗೆಲ್ಲ ವಾದ ಮಾಡ್ತಾ ಅದ್ರ ಮುಗಿಯೋದೆ ಭಗವಂತನಿಗೆ ದುಃಖದ ಜ್ಞಾನ ಇಲ್ಲದಿದ್ರೆ ಸರ್ವಜ್ಞ ಅಲ್ಲ ಅಂತ ಆಯ್ತು. ಹಾಗಾದ್ರೆ ನಮಗೆ ದುಃಖ ಉಂಟು, ಆ ದುಃಖ ಹೇಗೆ ಆಗತ್ತೆ ನಮಗೆ ಅನ್ನೋದು ಗೊತ್ತಿದೆ, ಅವರಿಗೆ ಅದು ದುಃಖ ಆಗುದಿಲ್ಲ ಅಂತ, ಅವರಿಗೆ ಅದು ದುಃಖರೂಪವಾದ ಅನುಭವ. ಹೀಗೆ ಎಲ್ಲವನ್ನು ಅವರು ಸ್ವೀಕಾರ ಮಾಡ್ತಾರೆ, ಅದು ಅವರಿಗೆ ಅರ್ಥಮಯವಾಗಿರುತ್ತೆ, ದುಃಖರೂಪವಾಗಿರೋದಿಲ್ಲ ಅಂತ. ಸರ್ವಗಂಧ ಸರ್ವರಸ, ಯಾಕೆಂದ್ರೆ ಸರ್ವವಿಧಂ ಅಭ್ಯಂತ, ಇದೆಲ್ಲದರ ಒಳಗೂ ತುಂಬಿರುವವನಲ್ವಾ, ಇವ್ರು ತಿನ್ನುವಾಗ ಅವ್ರು ಸುಮ್ಮನೆ ಕೊಡೋದು ಹೇಗೆ ಅನ್ನು ತಿಂತಾರೆ ಅವ್ರು, ಇವ್ರು ರಸ ಗ್ರಹಣ ಮಾಡಿ ಅವರು ಸರ್ವವಿಧಂ ಈ ಇಡೀ ವಿಶ್ವವನ್ನ ಇಡೀ ಜೀವಜಾತವನ್ನ ಒಳಗೆ ಪ್ರವೇಶ ಮಾಡಿರುವವನಲ್ವಾ. ಆಮೇಲೆ ಅಷ್ಟೇ ಅಲ್ಲ, ಒಂದು ವಿಶೇಷ ಹೇಳ್ತಾರೆ ರಮಾದೇವಿ, ಅವಾಕ್ಯನಾದರ ಅಂತ. ಇದಕ್ಕೆ ಇಷ್ಟರ ತನಕ ಎಲ್ಲ ವ್ಯಾಖ್ಯಾನಕಾರರು ಮಾಡಿರತಕ್ಕ ಪದಚ್ಛೇದ ಅವಾಕ್ಯ ನಾದನ ಅಂತ. ಅದು ಯಾಕೆ ನನಗೆ ಆ ಪದಚ್ಛೇದ ಇಷ್ಟ ಅಲ್ಲ, ನಾನು ಇದಕ್ಕೆ ಪದಪಟ್ಟ ನನ್ನ ಪದಪಾಠ ಅವಾಕಿ ಅನಾದರ ಅಂತ, ಅವಾಕ್ಯನಾದರ ಅಂತ. ಏನೋ ಸಂಸ್ಕೃತ ಭಾಷೆಯಲ್ಲೇ ಅದು ಭಾಷೆ ಅಲ್ಲ ಅಂತ ಕಾಣುತ್ತೆ ಆ ಶಬ್ದ ಕೇಳುವಂತ. ಅವಾಕ್ಯ ಅಂತ ಹೇಳಿದ ಮೇಲೆ ಅನಾದರ ಅಂತ ಹೇಳ್ಬೇಕು, ನಾದರ ಇದ್ರ ಅವಾಕ್ಯನಾದರ ಅಂತ. ಒಂದ್ ಕಡೆ ತಂಗಿ, ಒಂದ್ ಕಡೆ ಅಕಾರ, ಏನೋ ವಿಚಿತ್ರವಾಗಿದೆ. ಹಾಕಿ ಪದಚ್ಛೇದ ಯಾಕೆ ಮಾಡಿದ್ರೂ ಗೊತ್ತಿಲ್ಲ, ಯಾಕಂದ್ರೆ ಇದಕ್ಕೆ ನಿಯಂತ್ರ ಪದಭಾಷೆ ಏನೂ ಇಲ್ಲ. ಇದು ನಿಜವಾಗಿ ನನ್ನ ಅವಾಕಿ ಅನಾದರ ಅಂತ ಪದಚ್ಛೇದ, ಎರಡು ಬೇರೆ ಬೇರೆ ಶಬ್ದ, ಒಂದೇ ಶಬ್ದ ಅಲ್ಲ. ಅವಾಕಿ ನಿಮಗೆ ಹೇಳ್ತೇವೆ, ವಾಕಿ ವಾಕಂದ್ರೆ ಮಾತು, ಮಾತಾದ್ರೆ ಮಾತು, ಇಂಗ್ಲಿಷ್ನಲ್ಲಿ ವಾಕಂದ್ರೆ ನಡೆಯೋದು, ಸಂಸ್ಕೃತ ವಾಕಂದ್ರೆ ಆಡೋದು. ವಾಕ ಅಂದ್ರೆ ವಾಕೋ ವಾಕ್ಯಂ, ವಾಕ್ಯೇಶು ಅನುವಾಕ್ಯು ನಿಷತ್ಸು ಉಪನಿಷತ್ಸು ಜ ಭಾರತದಲ್ಲಿರತಕ್ಕಂಥದ್ದು. ಇದನ್ನು ಆಚಾರ್ಯ ಕೋಟ್ ಮಾಡಿದ್ದಾರೆ. ಈ ಶ್ಲೋಕವು ಬಹಳ ಜನರಿಗೆ ಅರ್ಥ ಆಗಲಿಲ್ಲ. ವಾಕದಲ್ಲಿಯೂ ಭಗವಂತ ಪ್ರತಿಪಾದ್ಯ, ಅನುವಾಕದಲ್ಲಿಯೂ ಭಗವಂತ ಪ್ರತಿಪಾದ್ಯ, ನಿಷತ್ತುಗಳಲ್ಲೂ ಭಗವಂತ ಪ್ರತಿಪಾದ್ಯ, ಉಪನಿಷತ್ತುಗಳಲ್ಲೂ ಭಗವಂತ ಪ್ರತಿಪಾದ್ಯ. ಏನಪ್ಪ ಉಪನಿಷತ್ತು ಅಂದ್ರೆ ಗೊತ್ತಾಗ, ನಿಷತ್ತು ಅಂದ್ರೆ ಏನು ಗೊತ್ತಾಗುತ್ತೆ, ಅನುವಾಕ ಅಂದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಋಗ್ವೇದದಲ್ಲಿ ಪ್ರಥಮ ಅನುವಾಕ, ದ್ವಿತೀಯ ಅನುವಾಕ, ಉನ್ನತ ಅನುವಾಕ. ಇದು ವಾಕ ಅಂದ್ರೆ, ವಾಕ ಅಂದ್ರೆ ವಾಕ್ಯ, ವಾಕ್ಯ ಅಂದ್ರೆ ಗದ್ಯ. ಅದು ಛಂದಸ್ಸಿಗೆ ಅನುಗುಣವಾದಾಗ ಅನುವಾಕ ಅಷ್ಟೇ. ಅನುವಾಕ ಅಂದ್ರೆ ಪದ್ಯ ರೂಪವಾದ ಸಾಹಿತ್ಯ ಅಂದ್ರೆ ಋಗ್ವೇದದಲ್ಲಿ ಬರೋದು. ಅನುವಾಕ ಅಂದ್ರೆ ಋಗ್ವೇದದಲ್ಲಿ ಎಂ ಅನುವಾಕೇಶು ಅಂದ್ರೆ ಋಗ್ವೇದ ಮಂತ್ರಗಳಲ್ಲಿ, ವಾಕೇಶು ಅಂದ್ರೆ ಗದ್ಯ ರೂಪವಾದ ಯಜುರ್ವೇದ ಮಂತ್ರಗಳು. ವಾಕ ಅಂದ್ರೆ ಯಜುರ್ವೇದ ಅಂದ್ರೆ ಇದೆಲ್ಲ ಅರ್ಥ ಮಾಡಿಕೊಳ್ಳದೆ ಇದ್ರೆ ಅಧ್ವಾನ ಆ ಶ್ಲೋಕಕ್ಕೆ ಏನೋ ಬರೀತಾರೆ. ವಾಕ ಅಂದ್ರೆ ವಾಕರಿಗೆ ಬರುವಷ್ಟು ಕೆಟ್ಟ ಅರ್ಥ ಬರೀತಾರೆ. ವಾಕೇಶು ಅನುವಾಕೇಶು, ವಾಕ ಅಂದ್ರೆ ಯಜುರ್ವೇದ, ಅನುವಾಕ ಅಂದ್ರೆ ಋಗ್ವೇದ. ಆಮೇಲೆ ನಿಷತ್ತು ಅಂದ್ರೆ ಅರಣ್ಯಕ, ಉಪನಿಷತ್ತು ಅರಣ್ಯಕ ಸಾರಭೂತವಾಗಿರ್ತಕ್ಕಂಥ. ಹೀಗೆ ನಿಷತ್ಸು ಅಂದ್ರೆ ಅರಣ್ಯಕ ಮತ್ತು ಬ್ರಾಹ್ಮಣ, ಋಗ್ವೇದ ಯಜುರ್ವೇದ ಅರಣ್ಯಕ ಬ್ರಾಹ್ಮಣ. ಆಮೇಲೆ ಸತ್ಯಂ ಸತ್ಯೇಶು ಸಾಮೇಲೆ ಸಾಮಿತ ಅಲ್ಲಿ ಮುಗಿದಾಯ್ತು. ವಾಕ ಅಂದ್ರೆ ಯಜುರ್ವೇದ, ಅನುವಾಕ ಋಗ್ವೇದ, ಸಾಮಾನ್ಯ ಸಾಮಿತ, ಮತ್ತು ಉಳಿದದ್ದು ಬ್ರಾಹ್ಮಣ ಅರಣ್ಯಕ. ಅದು ನಿಷತ್ತು ಉಪನಿಷತ್ತು ಎಲ್ಲ ಸಮಸ್ತ ವೇದ ಪ್ರತಿಪಾದ್ಯ ಅಂತ ಹೇಳುವಂತಹ ಒಂದು ಸುಂದರವಾದ ಶ್ಲೋಕ. ಎಂ ವಾಕೇಶು ಅನುವಾಕೇಶು ನಿಷತ್ಸು ಉಪನಿಷತ್ಸು ಚ ದೃಢಂತಿ ಸತ್ಯಗಳು ಸತ್ಯಂ ಸತ್ಯೇಶು ಸಾಮಸ್ಸು. ಹಾಗಾಗಿ ವಾಕ ಅಂತಂದ್ರೆ ವಾಕ್ಯ ಮಾತು, ವಾಕಿ ಅಂದ್ರೆ ಮಾತು ಉಳ್ಳವನು, ಅವಾಕಿ ಅಂದ್ರೆ ಮಾತು ಇಲ್ಲವನು. ಮುಖ ಅಂತ ಅರ್ಥ ಕಾಣ ಅಂದ್ರೆ ಅವಾಕ್ಯ ಅಂದ್ರೆ ಏನು ಅದೇ ಅರ್ಥ. ಆದ್ರೆ ನಮ್ಗೆ ಬೇರೆ ಅರ್ಥ ಇಲ್ಲ. ಮಾತು ಇಲ್ಲದವನಿಗೆ ಎಂಬತ್ತೋ ವಾಚೋದಿ ಬರ್ತಂತೆ ಅಪ್ರಾಪ್ಯ ಬಂತು. ಮಾತು ಮುಟ್ಟದವನು ಅಂತ ಅರ್ಥ. ಮಾತು ಇಲ್ಲದವನು ಅಂದ್ರೆ ಕೊಟ್ಟ ಮಾತು ಇಲ್ಲದವನು ಅಂತ ಅರ್ಥ ಅಲ್ಲ. ಮಾತು ಮುಟ್ಟದವನು ಯಾರನ್ನ ಮಾತು ಮುಟ್ಟೋದಿಲ್ಲ ಅವನು ಅವಾಕಿ. ಯಾವ ವಾಕ್ಯದಿಂದಲೂ ಅವನನ್ನು ಹೀಗೆ ಅಂತ ಡಿಫೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದವನು ಅವಾಕಿ. ವಾಕ್ಯದಿಂದ ಡಿಫೈನ್ ಮಾಡಬಲ್ಲವನು ವಾಕಿ. ವಾಕ್ಯದಿಂದ ಯಾರನ್ನು ಡಿಫೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಅವನು ಅವಾಕಿ.